ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಹಾಸನ ಎಫ್ಎಂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಅರಸೀಕೆರೆ ತಾಲೂಕು ಕೊಂಡೆನಾಳಿನ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳನ್ನು ಕುರಿತು ಅಲ್ಲಿನ ಅಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ಎಸ್ ಗುರುಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್. ಗ್ಯಾರಂಟಿ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅವತ್ತೇ ಏನು ಅಭಿವೃದ್ಧಿ ಮಾಡ್ಲಿಲ್ಲ, ಇವತ್ತು ಗ್ಯಾರಂಟಿ ಕೊಡಕ್ ಬಂದ್ರು. ನೋಡಿ, ನನ್ನ ಓಟು ಯಾವುದೇ ಸುಳ್ಳು ಗ್ಯಾರಂಟಿ ಕೊಡುವಂತವ್ರಿಗಲ್ಲ. ಮನೆ, ನೀರು, ಶೌಚಾಲಯ, ಗ್ಯಾಸ್, ಜನೌಷಧಿ, ಉಚಿತ ಚಿಕಿತ್ಸೆ ಕೊಡುವಂತವ್ರಿಗೆ ನನ್ನ ಓಟು. ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ. ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಕೊಂಡೆನಾಳದಲ್ಲಿ ಇರತಕ್ಕಂತಹ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಈ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಕೊಂಡೆನಾಳಿನ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೃಷ್ಣೇಗೌಡ ಅವರು ಹಾಗೂ ಅಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗುರುಸಿದ್ದಪ್ಪ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಗುರುಸಿದ್ದಪ್ಪ ಅವರಿಗೆ ಮತ್ತು ಕೃಷ್ಣೇಗೌಡರಿಗೆ ಇಬ್ಬರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ, ನಮ್ಮ ಕೃಷ್ಣೇಗೌಡರು ಅಂತ. ಕೃಷ್ಣೇಗೌಡರೇ, ನೀವು ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು? ನಾವು 3 ವರ್ಷ ಆಯ್ತು. 3 ವರ್ಷದ ಹಿಂದಿನಿಂದ ಕೆಲಸ ಮಾಡ್ತಾ ಇದ್ರಿ? ಹೌದೌದೌದು. ಗುರುಸಿದ್ದಪ್ಪ ಅವರೇ, ನಿಮ್ಮ ಒಂದು ಈ ಕೊಂಡೆನಾಳ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಆಗಿದ್ದು ಯಾವಾಗ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಸರ್, ಅದಕ್ಕೆ ಮೊದಲಿಗೆ ನಮ್ಮ ಆಸನ ಆಕಾಶವಾಣಿ ಒಂದು ಮುಖ್ಯಸ್ಥರಾದಂಥ ಶಿವಕುಮಾರ್ ಸರ್ ಅವರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕೊಂಡೆನಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ಈಗ ನಮ್ಮ ಒಂದು ಸಂಘವು ಪ್ರಾರಂಭ ಆಗಿದ್ದು 6/10/1976 ಪ್ರಾರಂಭ ಆಗಿ ಇದೀಗ 48 ವರ್ಷಗಳ ಕಾಲ ಸುದೀರ್ಘವಾಗಿ ಚಾಲನೆಯಲ್ಲಿದೆ. ಮುಖ್ಯವಾಗಿ ನಾವು ರೈತರಿಗೆ ಬೆಳೆ ಸಾಲ ವಿತರಣೆ ಮಾಡೋದು, ಬೆಳೆ ಬೆಳೆಯೋದಕ್ಕೆ ರೈತರಿಗೆ ಅಲ್ಪಾವಧಿ ಬೆಳೆ ಸಾಲ ಕೊಡ್ತೀವಿ. ಅದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಗ್ರೂಪ್ SHG ಸ್ವಸಹಾಯ ಸಂಘಗಳಿಗೆ ಗ್ರೂಪ್ ಲೋನ್ನ ವಿತರಣೆ ಮಾಡೋದು ಮತ್ತು ಹೈನುಗಾರಿಕೆ ಸಾಲದ ವಿತರಣೆ, ಜೊತೆಗೆ ರೈತರಿಗೆ ಬೆಳೆಯುವಂಥ ಬೆಳೆಗೆ ರಸಗೊಬ್ಬರ ವಿತರಣೆ ಹಾಗೂ ನ್ಯಾಯಬೆಲೆ ಅಂಗಡಿಯ ಪಡಿತರ ವಿತರಣೆಯೊಂದಿಗೆ ನಮ್ಮ ಸಂಘವು ಒಂದು ಸುದೀರ್ಘದ ಒಂದು ಕೆಲಸ ಕಾರ್ಯಗಳಿಗೆ ರೈತರಿಗೆ ಅನುಕೂಲವಾದಂಥ ಚಟುವಟಿಕೆಗಳು ನಡ್ಕೊಂಡು ಬರ್ತಿದೆ. ಸರ್, ಎಷ್ಟು ಜನ ಸದಸ್ಯರಿದ್ದಾರೆ ಈ ಒಂದು ಸಂಘಕ್ಕೆ? ನಮ್ಮ ಸಂಘದಲ್ಲಿ 31/3/2023 ಅಂತ್ಯಕ್ಕೆ 1450 ಜನ ಸದಸ್ಯರಿದ್ದಾರೆ, ರೈತ ಸದಸ್ಯರಿದ್ದಾರೆ. ಅದರಲ್ಲಿ ನಾವು 818 ಜನ 31/3/2022 ಅಂತ್ಯಕ್ಕೆ 818 ಜನಕ್ಕೆ 4,19,00,000 ವಿತರಣೆ ಆಗಿತ್ತು. ಇದೀಗ 31/3/2023 ಅಂತ್ಯಕ್ಕೆ 950 ಜನರ ಒಂದು KC ಸಾಲ 5,20,00,000 ಸಾಲ ವಿತರಣೆ ತೊಡಗಿದ್ದೀವಿ. ಸರ್, ಕೊಂಡೆನಾಳು ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಏನಿದೆಯೋ ಇದರ ವ್ಯಾಪ್ತಿ ಎಷ್ಟು ಬರುತ್ತೆ, ಯಾವ್ಯಾವ ಊರು ಇದಕ್ಕೆ ಸೇರುತ್ತೆ? ಬಂಡಿಹಳ್ಳಿ, ಕರಿಮಾರನಹಳ್ಳಿ, ಬಾಗಿಗೋಳು, ಕೊಪ್ಪಲು, ಆಲ್ದಹಳ್ಳಿ, ಮಂಗಳಾಪುರ, ಬಾಗಿಗೋಳು, ಕೊಂಡೆನಾಳು ಸರ್, ಲಿಂಗಾಪುರ, ಒಂದು 8 ಹಳ್ಳಿ ಬರುತ್ತೆ ಸರ್. 8 ಹಳ್ಳಿಗಳನ್ನ ಸೇರಿಸಿಕೊಂಡು ಈ ಒಂದು ಸಹಕಾರ ಸಂಘವನ್ನ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಪ್ರಮುಖವಾಗಿ ಏನೆಲ್ಲ ಬೆಳೆ ಬೆಳೆಯಲಾಗುತ್ತೆ? ಸರ್, ಇಲ್ಲಿ ಮೆಕ್ಕೆಜೋಳ ಬೆಳೀತಾರೆ, ಆಲೂಗಡ್ಡೆ ಬೆಳೀತಾರೆ, ಆಮೇಲೆ ರಾಗಿ ಜಾಸ್ತಿ ಬೆಳೀತಾರೆ, ತಡ್ನಿ, ಹೆಸರು ಇದನ್ನು ಬೆಳೀತಾರೆ. ಅದು ತೆಂಗಿನ ಬೆಳೆ ಸ್ವಲ್ಪ ಜಾಸ್ತಿ ಇದೆ ಸರ್. ತೆಂಗು ಕೂಡ ಜಾಸ್ತಿ ಇದೆ. ಯಾವ್ಯಾವ ಬೆಳೆಯನ್ನ ಬೆಳೀತಕ್ಕಂತಹ ಕೃಷಿಕರಿಗೆ ನೀವು ಸಾಲದ ಸೌಲಭ್ಯಗಳನ್ನ ಕೊಡ್ತಾ ಇದ್ರಿ? ನಾವು ಮೇನ್ ಆಗಿ ಈಗ ರೈತರಿಗೆ ಕೋಕೋನಟ್ಟು, ಅದು ಜೊತೆಗೆ ಈ ಜೋಳ, ಆಮೇಲೆ ಬಾಳೆ, ಆಮೇಲೆ ಆಲೂಗಡ್ಡೆ, ಶುಂಠಿ ಇತ್ಯಾದಕ್ಕೆ ಸ್ಕೇಲ್ ಆಫ್ ಫೈನಾನ್ಸು ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕಿನ ಒಂದು ತಾಂತ್ರಿಕ ಸಮಿತಿಯ ಆಡಳಿತ ಮಂಡಳಿ ಒಂದು ಇದರಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿ ಸ್ಕೇಲ್ ಆಫ್ ಫೈನಾನ್ಸ್ ಮುಖಾಂತರ ನಾವು ಅವರಿಗೆ ಜಮೀನು ವಿತರಣೆ ಮಾಡಿದೆ ಮತ್ತು ಬೆಳೆ ಸಾಲದ ಒಂದು ಆಧಾರದ ಮೇಲೆ ಅವರಿಗೆ ಬೆಳೆ ಬೆಳೆಯೋದಕ್ಕೆ ಸಾಲವನ್ನು ವಿತರಣೆ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಸಾಲ ವಿತರಣಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ? ಬೆಳೆಯನ್ನು ಬೆಳೆದು ಒಂದು ಈಗ ಸೀಸನ್ ಟೈಮ್ ಏನಿದೆ ಅದಕ್ಕೆ ವಿತರಣೆ ಮಾಡೋಕ್ಕೆ ಆ ಸಾಲವನ್ನು ಮಂಜೂರು ಮಾಡ್ತೀವಿ. ತದನಂತರ ಒಂದು ವರ್ಷಕ್ಕೆ 365 ದಿನಕ್ಕೆ ಸಾಲ ವಿತರಣೆ ಮಾಡಿ 365 ದಿನಕ್ಕೆ ಒಂದು ವರ್ಷಕ್ಕೆ ರೀಪೇಮೆಂಟ್ ವ್ಯವಸ್ಥೆ ಇರುತ್ತೆ. ಒಂದು ವರ್ಷಕ್ಕೆ ಅವರು ಏನು ಸಾಲ ಮರುಪಾವತಿ ಮಾಡಿ ಮತ್ತೆ ಸಾಲ ಪಡೆಯುತ್ತಾರೋ ಅದಕ್ಕೆ ಅವರಿಗೆ ಸರ್ಕಾರದಿಂದ ಸಹಾಯಧನ ಬಡ್ಡಿ ಸಹಾಯಧನ ದೊರಕುತ್ತೆ. ಅವರು ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ಕೊಟ್ಟಂಗಾಗುತ್ತೆ. ನಾವು ಅವರು ಪಡ್ಕೊಂಡು ಇದ್ದಾರೆ ಸರ್ಕಾರದ ಬಡ್ಡಿ ಸಹಾಯಧನ ಪಡೆಯುತ್ತಾರೆ ರೈತರು. ಈಗ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳಿ ಹೇಳಿದ್ರಿ, ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಕಳೆದ ಸಾಲಿನಲ್ಲಿ ನಿಗದಿಯಾಗಿತ್ತು? ಬೆಳೆ ಸಾಲದ ಸ್ಕೇಲ್ ಆಫ್ ಫೈನಾನ್ಸ್ ಈಗ ನಾವು ಇವತ್ತಿನ ಇದಕ್ಕೆ ಈಗ ಮಾರ್ಚ್ ಅಂತ್ಯಕ್ಕೆ ಈಗ ಶುಂಠಿ ಬೆಳೆಗೆ 90,000 ರೂಪಾಯಿ ನಿಗದಿಯಾಗಿದೆ. ಕಳೆದ ಸಾಲ ಈಗ 80,000 ರೂಪಾಯಿ ಇತ್ತು. ಪ್ರತಿ ವರ್ಷ ಇನ್ಕ್ರೀಸ್ಮೆಂಟ್ ಆಗ್ತಾ ಇದೆ. ನಾವು ಶುಂಠಿಗೆ ಮೇನ್ ಆಗಿ ಇಲ್ಲಿ ಶುಂಠಿ ಬೆಳೆಗಳಿರೋದ್ರಿಂದ ಶುಂಠಿ ಬೆಳೆಗಾರರಿಗೆ ನಾವು ಸಾಲವನ್ನು ವಿತರಣೆ ಯಥೇಚ್ಛವಾಗಿ ಮಾಡ್ತೀವಿ. ಎಷ್ಟು ಜನ ಸಾಮಾನ್ಯವಾಗಿ ಈ ಭಾಗದಲ್ಲಿ ಶುಂಠಿ ಬೆಳಿಬಹುದು? ಶುಂಠಿ ನಮ್ಮಲ್ಲಿ ಹೆಚ್ಚು ಕಮ್ಮಿ ಈಗ ಒಂದು 60% ಶುಂಠಿ ಬೆಳೆನ ಇದು ಮಾಡ್ತಾರೆ. ಬಾಕಿ ಅದರ್ಸ್ ಆಲೂಗಡ್ಡೆ ಹಾಕ್ತಾರೆ ಸೀಸನ್ ಟೈಮ್ಗೆ. ಅದಲ್ದಲೆ ಮೆಕ್ಕೆಜೋಳ, ಕೆಲವೊಬ್ಬರು ಈಗ ನೀರಾವರಿ ಪ್ರದೇಶ ಇರೋರಿಗೆ ತರಕಾರಿ ಬೆಳೆನೂ ಬೆಳೀತಾರೆ. ಯಥೇಚ್ಛವಾಗಿ ಅವರು ಕಮರ್ಷಿಯಲ್ ಈಗ ಶುಂಠಿ ಆಲೂಗಡ್ಡೆ ಮುಸುಕಿನ ಜೋಳನೇ ಜಾಸ್ತಿ ಅವರಿಗೆ ಜಾಸ್ತಿ ಯಥೇಚ್ಛವಾಗಿ ಬೆಳೆಯೋದಿಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಸರ್. ಶುಂಠಿ ಒಂದಷ್ಟು ಕಷ್ಟದ ಬೆಳೆ ಕೃಷ್ಣೇಗೌಡರೆ. ಕಷ್ಟದ ಬೆಳೆ ಅಂತ ಅಂದ್ರೆ ಜನ ಜಾಸ್ತಿ ಬೇಕು ಅಂತ ಹೇಳಷ್ಟೇ. ಈಗ ಬಿತ್ತನೆ ಮಾಡ್ಲಿಕ್ಕೆ ಬೇಕು, ಅದಾದ್ಮೇಲೆ ಕಳೆ ತೆಗೆಯಬೇಕು, ಮಣ್ಣು ಏರ್ಸ್ಲಿಕ್ಕೆ ಬೇಕು, ಹೀಗೆ ಸಾಕಷ್ಟು ಜನ ಬೇಕಾಗುತ್ತೆ. ಒಂದ್ ಸ್ವಲ್ಪ ಕಷ್ಟ ಆದ್ರೂ ಕೂಡ ಯಾಕೆ ಹೆಚ್ಚು ಜನ ಇಲ್ಲಿ ಶುಂಠಿ ಬೆಳೆಯನ್ನ ಬೆಳೀತಾರೆ? ಶುಂಠಿ ಬೆಳೆ ಅಂತ ಅಂದ್ರೆ ಏನ್ ಆದಾಯ ಜಾಸ್ತಿ ಬರುತ್ತೆ ಅನ್ನೋ ಒಂದ್ ಇದ್ರಲ್ಲಿ ಎಷ್ಟಾರ ಅಲ್ಲಿ ಈಗ ಮನೆ ಮಕ್ಳು ಒಡವೆ ಪಡವೆ ತಗೊಂಡೋಗಿ ಬ್ಯಾಂಕಿ ಪ್ಯಾಂಕಿಗೆ ಇಟ್ಟು ಏನೋ ಒಂದು ಬೆಳೆ ತೆಗಿಲೇಬೇಕು ನಾವು ಅನ್ನೋ ಒಂದು ಉದ್ದೇಶದ ಮೇಲೆ ಮಾಡ್ತಾರೆ ಸರ್ ಅದನ್ನ. ಅವ್ರು ಎಷ್ಟು 8,000 ಜನ ಆದ್ರೂ ಏನು ಬಿಡಕ್ಲ್ಲ ಅದನ್ನೊಂದು ಬೆಳೆ ಎಷ್ಟು ಖರ್ಚು ಮಾಡಿರೋ ಒಂದು ಆದಾಯ ಬರುಂದತ್ತಲ್ಲಪ್ಪ ಅನ್ನೋದೊಂದು ಇದ್ರ ಮೇಲೆ ಮಾಡ್ತಾರೆ ಸರ್. ಈ ಸಾರಿ ಅದರಲ್ಲೂ ಕೂಡ ಈಗ ಸ್ವಲ್ಪ ಶುಂಠಿಗೆ ಒಳ್ಳೆ ಬೆಲೆ ಬಂದಿದೆ ಅಲ್ವಾ? ಅದ ಸರ್, ಇದು ಈ ಬ್ಯಾಚ್ ಒಂದು ಸ್ವಲ್ಪ ಪರವಾಗಿಲ್ಲ, ಈ ವರ್ಷದಲ್ಲಿ ಒಳ್ಳೆ ರೈಟ್ ಬಂತು. ಹಂಗಾಗಿದೆ ಈಗ ಒಂದು 3 ವರ್ಷದಿಂದ ಪಾಪ ರೈತರೆಲ್ಲ ಕಂಗಲಾಗಿದ್ರು ಸರ್. ಶುಂಠಿ ಬೆಳೆಯಲ್ಲಿ ದುಡ್ಡು ಸಿಗ್ತಲೇ ತುಂಬ ಸಾಲ ಮಾಡ್ಕೊಂಡು ಇದಾಗಿದ್ದಾರೆ. ಆದರೂ ನಮ್ಮ ಅರಸೀಕೆರೆ ಭಾಗದಲ್ಲಿ ಸ್ವಲ್ಪ ಬಾವಿಗಳೆಲ್ಲ ನೀರು ಕಡಿಮೆ ಅಲ್ಲ, ಹಂಗಾಗಿ ಸ್ವಲ್ಪ ಬೆಳೆ ಬೆಳೆಯೋಕ್ಕೆ ಇದಾಗಿದ್ದಾರೆ ಸರ್. ಈಗ ಶುಂಠಿ 3 ವರ್ಷದಿಂದಲೂ ಕೂಡ ಅಷ್ಟು ರೇಟ್ ಇಲ್ಲ ಅಂತ ಹೇಳಿದ್ರಿ. ಈ ಶುಂಠಿ ಬೆಳೆ ಬೆಳಿತೀನಿ ಅಂತ ಹೇಳಿ ಸಾಲ ತಗೊಂಡವರು ಸಾಲ ಮರುಪಾವತಿ ಮಾಡಿದ್ರು ಅಥವಾ ಏನಾದ್ರು ಕಷ್ಟ ಆಯ್ತಾ ಅವ್ರಿಗೆ ಹೆಂಗೆ? ಸರ್, ಅವ್ರು ನಮ್ಮ ಸೊಸೈಟಿಲಿ ತಾಂಡ್ರ ಅಂತಾರೆಲ್ಲ ಮಾಡಿದಾರೆ ಸರ್. ಅವ್ರು ಕಷ್ಟ ಏನಾರ ಬರಲಿ, ಎಲ್ಲಾರ ಅಲ್ಲಿ ತಂದು ಕಷ್ಟ ಬಿದ್ದು ಕೂಲಿನಲ್ಲಿ ಮಾಡಿ ತಂದು ನಮ್ಮ ಸಾಲ ತೀರಿಸಿದಾರೆ ಸರ್. ಯಾರು ಸುಸ್ತಿ ಏನು ಮಾಡಿಲ್ಲ ಸರ್. ಈ ವರ್ಷನೂ ಚೆನ್ನಾಗಿ ರೀಪೇಮೆಂಟ್ ಮಾಡಿದ್ದಾರೆ. ಆದಷ್ಟು ನಾವು ಈ ಸರ್ಕಾರದಿಂದ ಕೊಟ್ಟಿರೋಂಥ ಹಣಗಳನ್ನು ತಂದು ಪಾಪ ರೈತರುಗಳಿಗೆ ಸಹಕಾರಣ ಮಾಡಿದ್ವಿ ಸರ್. ಅವರು ಇನ್ನು ಮುಂದೆ ಆ ಥರನ ನಡ್ಕೊಂಡು ಹೋಗ್ತಾರೆ. ಮತ್ತು ಈ ಭಾಗದಲ್ಲಿ ಆಲೂಗಡ್ಡೆ ಮೆಕ್ಕೆಜೋಳ ರಾಗಿ ಇದನ್ನು ಕೂಡ ಬೆಳೀತಾರೆ. ಅವ್ರಿಗೆಲ್ಲ ಸ್ಕೇಲ್ ಆಫ್ ಫೈನಾನ್ಸು ಈ ಸಾರಿ ಎಷ್ಟು ನಿಗದಿಯಾಗಿದೆ? ಅದು ಸ್ಕೇಲ್ ಆಫ್ ಫೈನಾನ್ಸ್ ಈಗ ನಮ್ಮಲ್ಲಿ ಈಗ ಯಥೇಚ್ಛವಾಗಿ ನಾವು ಶುಂಠಿ ಮತ್ತು ಆಲೂಗಡ್ಡೆಗೆ ಜಾಸ್ತಿ ಸಾಲ ಕೊಡ್ತಿರೋದು. ಈಗ ಅವು ಈ ಕಮ್ಮಿ ಈಗ 20 ಗುಂಟೆ 30 ಗುಂಟೆ ಹಾಕ್ತಾರೆ. ಅವು ನಮಗೆ ಆ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ಸಾಲ ಕೊಡೋದಕ್ಕೆ ಅವ್ರು ಅಪ್ಲೈ ಮಾಡೋದು. ಕಮ್ಮಿ ಸಿಗುತ್ತೆ, ಅವು ಹೆಚ್ಚು ಕಮ್ಮಿ 25,000-30,000 ರೂಪಾಯಿ ಒಂದು ಎಕರೆಗೆ ಸಿಗುತ್ತೆ. ಬೇರೆ ಕಮರ್ಷಿಯಲ್ ಅಂದರೆ ಇವು ಆದರೆ ಜಾಸ್ತಿ ಲೋನ್ ಸಿಗುತ್ತೆ. ನಾವು ಕಮರ್ಷಿಯಲ್ ಬೆಳೆಯನ್ನು ಬೆಳೆದು ನಾವು ಆದಾಯ ಗಳಿಸ್ಬೋದು ಅನ್ನೋ ಉದ್ದೇಶಕ್ಕೆ ಅವರು ಯಥೇಚ್ಛವಾಗಿ ಈಗ ಶುಂಠಿ ಆಲೂಗಡ್ಡೆ ಮೆಕ್ಕೆಜೋಳಕ್ಕೆ ಜಾಸ್ತಿ ನಮಗೆ ಅರ್ಜಿ ಸಾಲ ಕೊಡಿ ಅಂತ ಕೇಳೋದು. ಕಮ್ಮಿ ಈಗ 20,000-25,000-30,000-40,000 ರೂಪಾಯಿ ಅವರೇಜ್ ಇದೆ. ಅದು ತೆಂಗಿನ ತೋಟ ಆಗಲಿ ಆಮೇಲೆ ರಾಗಿಗಾಗಲಿ ಅಂಥ ಬೆಳೆಗೆ ಕಮ್ಮಿ ಸ್ಕೇಲ್ ಆಫ್ ಫೈನಾನ್ಸ್ ಇರೋದ್ರಿಂದ ಅವರು ನಮ್ಮಲ್ಲಿ ಕೇಳೋಕ್ಕೆ ಕಮ್ಮಿ ಜನ ಬರೋದು. ಜಾಸ್ತಿ ಎಲ್ಲ ಕಮರ್ಷಿಯಲ್ ಬೆಳೆಗೆ ಹೋಗೋದು ಸರ್, ಆದಾಯ ಮೂಲ ಉದ್ದೇಶದಿಂದ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ಅಂತ ಅಂದ್ರೆ ಬಹಳ ಜನಪ್ರಿಯವಾದಂತಹ ಬೆಳೆ. ಇತ್ತೀಚಿನ ವರ್ಷದಲ್ಲಿ ಭಾರಿ ಕಷ್ಟದಲ್ಲಿದೆ ಅದು ಕೂಡ. ಈ ಭಾಗದಲ್ಲಿ ಹೇಗಿದೆ ಆಲೂಗಡ್ಡೆ ಬೆಳೆ? ಸರ್, ಈಗ ಹಾಸನ ಅಂತ ಅಂದ್ರೆ ನಂಬರ್ 1 ಅಂತಾರೆ ಅರಸೀಕೆರೆ ಇದರಲ್ಲೆಲ್ಲ. ಅವಾಗ ಹಾಸನದಲ್ಲೆಲ್ಲ ಹಿಂದೆಲ್ಲ ಪಾಪ ಒಳ್ಳೊಳ್ಳೆ ಆದಾಯ ತೆಗಿಯರು. ಇವಾಗ ಏನಾಯ್ತು ಅಂದ್ರೆ, ಇಲ್ಲ ಅಂದ್ರೆ ಮಳೆ ಇಲ್ದಲೇ ಬೆಳೆ ನಾಶ ಆಗುತ್ತೆ, ಇಲ್ಲಾಂದ್ರೆ ಮಳೆ ಜಾಸ್ತಿಯಾಗಿ ನಷ್ಟ ಆಗುತ್ತೆ. ಜನಗಳು ಏನ್ ಮಾಡ್ತಾರೆ, ಏನಾರು 4 ಕಾಸು ದುಡಿಲೇಬೇಕಲ್ಲ ಅಂತ ಹೇಳ್ಕೊಂಡು ಆಲೂಗಡ್ಡೆ ತಂದು ಹಾಕ್ತಾರೆ ಇಷ್ಟಾರ ಅಲ್ಲಿ ಅಂತ. ಆಮೇಲೆ ಇಲ್ಲಾಂದ್ರೆ ರೈತಿನ ಸಮಸ್ಯೆ ಬರುತ್ತೆ, ರೈಟ್ ಸಿಗೋದೇ ಇಲ್ಲ, ಏನಾರು ಒಂದೊಂದು ನಾನಾ ಥರ ಆಗೇ ಇರುತ್ತೆ ಸರ್. ಈಗ ಆಲೂಗಡ್ಡೆನಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ರೋಗದ ಸಮಸ್ಯೆ ಇತ್ತು. ಹಂಗಾಗಿ ಕಳೆದ ಒಂದು 10 ವರ್ಷದಲ್ಲಿ ಸುಮಾರು ಜನ ಆಲೂಗಡ್ಡೆ ಬೆಳೆಯುವಂಥದ್ದನ್ನೇ ಬಿಟ್ಟರು. ಅದಕ್ಕೆ ಪರಿಹಾರ ಅನ್ನೋ ಥರದಲ್ಲಿ ತೋಟಗಾರಿಕೆ ಇಲಾಖೆಯವರು ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದವರು ಇತ್ತೀಚೆಗೆ ಕುಡಿಕಾಂಡ ಸಸಿಗಳು ಅಂತ ಹೇಳಿ ಮಾಡಿದ್ದಾರೆ. ಗಡ್ಡೆ ಬದಲಾಗಿ ನಾವು ಸಸಿನೇ ತಂದು ನಾಟಿ ಮಾಡೋವಂಥದ್ದು. ಇಲ್ಲಿ ಯಾರಾದರೂ ಆ ಥರದ್ದು ಬೆಳೀತಾ ಇದ್ದಾರಾ, ಅದ್ರ ಬಗ್ಗೆ ಏನಾದರೂ ಇದೆಯಾ ಹೇಗೆ? ಜಿ ಎ ಜೆಡ್ ಅಂತ ಹೇಳಿ ಒಂದು ಕಂಪ್ನಿ ಸಂಸ್ಥೆ ಮಾಡಿದರು, ಅದು ನಾವು ಅದರಲ್ಲಿ ಡೈರೆಕ್ಟರ್ಗಳು ಆಗಿದ್ದೀವಿ. ಅದರ ಆಗಿರೋದ್ರಿಂದ ಪಾಪ ಅವರು ಏನಾರ ಮಾಡಿ ಜನಗಳನ್ನ ರೈತರನ್ನ ಮುಂದೆ ಎಬ್ಬರಿಸಲೇಬೇಕು ಅನ್ನೋ ಒಂದರಿಗೆ ಅವರು ಒಂದೀಗ ಒಂದು 7 ವರ್ಷದಿಂದ ಇಲ್ಲಿದ್ರು. ದುದ್ದ ಆ್ಯಂಡ್ ಪಸ್ಟು ಇಲ್ಲೆಲ್ಲ ಕಡಲ್ವೇ ಅಂಗಡಿಗಳೆಲ್ಲಾನು ಮಾಡಿ ಒಂದು ಸಂಪರ್ಕನ ಮಾಡಿದರು. ಅವಾಗ ಮಾಡಿದಾಗ ಅವ್ರದ್ದು 7 ವರ್ಷ ಆದಮೇಲೆ ಈಗ ಪ್ರಾಜೆಕ್ಟ್ ಮುಗಿಯೋಕೆ ಬಂದಿದೆ. ಅದಾಗ ಅವರೆಲ್ಲ ಬಿಟ್ಟು ಹೋಯ್ತಾರೆ. ಈಗೆಲ್ಲ ಒಂದು ಸಣ್ಣ ಚಿಕ್ಕ ಚಿಕ್ಕ ಬೀಜಗಳೆಲ್ಲನೂ ನರ್ಸರಿಗಳಿಗೆಲ್ಲ ಸಸಿ ಮಾಡಿಸಿ ಒಂದು 7,000-8,000 ಹಿಂಗೆ ಸಸಿ ಎಲ್ಲ ಕೊಟ್ಟು ಬೆಳವಣಿಗೆ ಮಾಡಿಸಿರು ಸರ್. ಅದು ನೀಟಾಗಿ ಮಾಡಿದಂಥರಿಗೆ ಒಳ್ಳೆ ದುಡ್ಡು ಆಗಿದೆ, ಒಳ್ಳೆ ಬಿಚ್ಚನೆ ಬೀಜನೂ ಆಗಿದೆ ಸರ್. ಅದು ಬಿತ್ತನೆ ಬೀಜ ಕೆಲವರು ಏನ್ ಮಾಡ್ತಾರೆ, ಈ ಚಿಕ್ಕ ಚಿಕ್ಕವ ಎಲ್ಲನೂ ಇಟ್ಕೊಂಡು ನರ್ಸೆ ಇದಕ್ಕೆ ಹಾಕೊಂಡು ಏರೋಸಿಗೆ ಹಾಕೊಂಡು ಅದೇ ಬೀಜ ಹಾಕಿದೀವಿ ನಾವು. ಆದಷ್ಟು ಪರವಾಗಿಲ್ಲ ಸರ್ ನಮಗೆ, ಅದು ಖರ್ಚು ಕಡಿಮೆ ರೈಟಲ್ಲಿ ದುಡ್ಡು ಆಗಿದೆ ನಮಗೆ. ಈ ಕೆಲವ್ರು ಏನ್ ಮಾಡ್ತಾರೆ, ಬೇಕಾಬಿಟ್ಟು ಮಾಡ್ತಾರೆ, ಅಲ್ಲಿ ಹತ್ರಕ್ಕೆ ಹೋಗಲ್ಲ, ಏನಾರ ಒಂದು ಇದು ಮಾಡಿದವರಿಗೆ ಅಂತಾರೆ ಲಾಸ್ ಆಗಿದೆ. ಏರೋಸಿಗೆ ಹಾಕಿ ಏರೋಸಿಂದ ತಂದು ಮತ್ತೆ ಬೆಳವಣಿಗೆ ಮಾಡಿದ್ದೀವಿ ನಾವು, ಅದು ನಮ್ಮ ಹತ್ರ ಇದೆ. ಹಂಗಾಗಿ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರೋದು ಕಡಿಮೆ. ಈಗ ಸಸಿ ನೆಟ್ಟು ಬೆಳೆಸುವಂಥದ್ದು ಸುಲಭನ ಒಳ್ಳೇದ, ಅಥವಾ ಗಡ್ಡೆ ತಂದು ಬೆಳೆಸುವಂಥದ್ದು ಒಳ್ಳೇದ ಹೇಗೆ ಸರ್? ಇದು ಸಸಿಲಿ ಮಾಡೋದೇ ಒಂದು ಅನುಕೂಲ ಅನ್ಸುತ್ತೆ ನಮಗೆ. ಈಗ ಗೆಡ್ಡೆ ತಗೋತೀವಿ, ಅದು ಗೆಡ್ಡೆ ಹಾಕಿ ಮನೆ ಬತ್ತೀವಿ, ಇಲ್ಲಾಂದ್ರೆ ಮಳೆ ಜಾಸ್ತಿ ಆಗ್ಬೋದು, ಇಲ್ಲಾಂದ್ರೆ ಬಿಸಿಲು ಕಾವು ಆಗ್ಬೋದು, ಏನಾರು ಒಂದಾಗಿ ನಷ್ಟ ಆಗುತ್ತೆ ಸರ್. ಇದು ಸಸಿದು ಹಂಗಲ್ಲ ಸರ್. ಅದು ಸಸಿಗೆ ಈಗ ಅರೆ ಹೊಡ್ಕೋತೀವಿ, ಅರೆ ಹೊಡ್ಕೊಂಡು ಸಸಿ ಊರಿರೆ ಅದಕ್ಕೆ ನೀರು ಹಾಯಿಸ್ಕೊಂಡ್ರೆ ಒಂದು ತಿಂಗಳು ದಿವಸ ಅದಿನ್ನೇನು ಕೇಳಲ್ಲ. ಅದು ಒಂದಿಷ್ಟು ಔಷಧಿ ಪ್ರೇ ಮಾಡ್ಕೊಳೋದು, ಬೆಳವಣಿಗೆ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ನೀವು 8 ವರ್ಷದಿಂದ ಈ ಸಸಿಗಳನ್ನ ಬೆಳೆಸ್ತಾ ಇದ್ರಿ ಸರ್? ನಾವು ಒಂದು 3 ವರ್ಷದಿಂದ ಬೆಳೆಸ್ತಾ ಇದೀವಿ ಸರ್. ಪರವಾಗಿಲ್ಲ ಅಂತ ಅನ್ಸುತ್ತಾ? ಪರವಾಗಿಲ್ಲ ಸರ್ ನಮ್ಗೇನು. ಈಗ ನೀವು ಒಬ್ಬರೇ ಬೆಳೆಸ್ತಾ ಇರೋದು ಅಥವಾ ಇನ್ನೂ ಯಾರಾದರೂ ಆಸಕ್ತರು ಇದ್ದಾರಾ ಹೇಗೆ? ಇಲ್ಲ ಸರ್, ಇಲ್ಲೊಂದು 2-3 ಜನ ಅಶೋಕ್ ಅಣ್ಣ ಅಂತ ಒಬ್ರು ಇದಾರೆ, ಅವರು ನಾವು ಇಬ್ರು ಹಾಕಿದ್ದೆ ಸರ್. ಕೆಲವರು ಬೇರೆ ಹಾಕಿರು, ಅವ್ರದ್ದೊಂದು ಸ್ವಲ್ಪ ನಷ್ಟ ಆಯ್ತು ಸರ್. ಈ ಜಿ ಎ ಜೆಡ್ ಇಂದ ನಿಮ್ಗೆ ಏನೇನು ಅನುಕೂಲಗಳು ಸಿಕ್ತು, ಹೇಗೆ ಅವ್ರು ನಿಮ್ಗೆ ಪ್ರೋತ್ಸಾಹ ಕೊಟ್ರು? ಜಿ ಎ ಜೆಡ್ ಇಂದ ಆಲೂಗಡ್ಡೆ ಹಾಕಕ್ಕೆ ಪ್ಲಾಂಟಿನ್ಗಳು ಕೊಟ್ಟರು. ಆಮೇಲೆ ಇದು ಭೂಮಿಯ ಉಪತೆ ಮಾಡೋಕ್ಕೆ ಮುಗ್ಚಾಕಕ್ಕೆ ಇದು ಬರುತ್ತಲ್ಲ, ಒಂಟಿ ನೇಗ್ಲು ಅಂತ ಅಂತಾರೆ ಅದನ್ನ, ಅದನ್ನೆಲ್ಲಾನು ಸೌಲಭ್ಯ ಕೊಟ್ಟಿದ್ದಾರೆ ಸರ್ ನಮಗೆ. ಜೆ ಜೆಡ್ ಇನ್ನೂ ಇರಬೇಕಿತ್ತು ಅಂತ ಅನ್ಸುತ್ತಾ ಹೇಗೆ ನಿಮಗೆ ಸರ್? ಅದು ಇನ್ನೂ ಇರಬೇಕಾಯ್ತು ಅನ್ಸುತ್ತೆ, ಅವ್ರದ್ದು ಪ್ರಾಜೆಕ್ಟ್ ನಮ್ದು ಇಷ್ಟೇ ಅನ್ನೋ ಒಂದು ಇದ್ರ ಮೇಲೆ ಒಯ್ದೇ ಇದ್ದಾರೆ ಸರ್. ಮೆಕ್ಕೆಜೋಳ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೆ ಅಂತ ಅನ್ಸುತ್ತೆ, ಯಾಕೆ ಮೆಕ್ಕೆಜೋಳದ ಬಗ್ಗೆ ಹೆಚ್ಚು ಆಸಕ್ತಿ ಕೃಷಿಕರಿಗೆ? ಮೆಕ್ಕೆಜೋಳ ಅಂದರೆ ಸರ್, ಅದು ಅವ್ರ ರೈತರಿಗೆ ಈಸಿಯಾಗಿ ಗೊಬ್ಬರ ಹಾಕಿದರೆ ಮೆಕ್ಕೆಜೋಳ ಅವನು ಬಿತ್ತನೆ ಮಾಡಿದ್ರೆ ಅದಕ್ಕೆ ಖರ್ಚು ಜಾಸ್ತಿ ಬರಲ್ಲ ಅನ್ನೋ ಉದ್ದೇಶದಿಂದ ಅವರು ಮೆಕ್ಕೆಜೋಳನ ಚಾಯ್ಸ್ ಮಾಡ್ತಾರೆ ಸರ್. ಹಂಗಾಗಿ ರೋಗ ರುಜಿನಗಳು ಕಮ್ಮಿ ಆಗ್ತಾರೆ, ಔಷಧಿ ಹೊಡಿತಾರೆ, ಗೊಬ್ಬರ ಹಾಕ್ತಾರೆ, ಮೆಕ್ಕೆಜೋಳ ಈಸಿಯಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ರೈತರಿಗೆ ಇದು ಮಾಡ್ತಾರೆ. ಹಂಗಾಗಿ ಹೆಚ್ಚು ಇಷ್ಟಪಟ್ಟು ಅದನ್ನೇ ಬೆಳೀತಾರೆ. ಈಗ ನಿಮ್ಮ ಸೊಸೈಟಿನಲ್ಲಿ ಅಲ್ಪಾವಧಿ ಸಾಲ ತಗೋಬೇಕು ಅಂತ ಹೇಳಿದರೆ ಏನೆಲ್ಲ ಅರ್ಹತೆಗಳಿರಬೇಕು, ಏನೆಲ್ಲ ದಾಖಲಾತಿಗಳನ್ನು ಅವರು ಕೊಡಬೇಕಾಗುತ್ತೆ? ಮೊದಲಿಗೆ ನಮ್ಮ ಒಂದು ಸಹಕಾರ ಸಂಘದ ಒಂದು ಸಾಲ ಪಡೆಯಲು ಅವರು ನಮ್ಮ ವ್ಯಾಪ್ತಿಯಲ್ಲಿ ವಾಸ ಇರಬೇಕು. ಮೈಲ ಪ್ರಕಾರ ನಮ್ಮ ವ್ಯಾಪ್ತಿಯಲ್ಲಿ ವಾಸ ಇದ್ದು ಅವರು ಸದಸ್ಯತ್ವಕ್ಕೆ ಅರ್ಜಿ ಹಾಕಿದ ನಂತರ ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಅವರಿಗೆ ಅರ್ಹತೆ ಇದ್ದಾರೋ ಇಲ್ವ ಅನ್ನೋ ಪರಿಶೀಲನೆ ಮಾಡಿ ಅವರಿಗೆ ಸದಸ್ಯತ್ವವನ್ನು ನೀಡ್ತೀವಿ. ತದನಂತರ ಅವರು ಜಮೀನಿದ್ದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಒದಗಿಸಿ ಸಾಲಕ್ಕೆ ಅರ್ಜಿ ಹಾಕ್ತಾರೆ. ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಕ್ರೋಢೀಕರಿಸಿ ನಮ್ಮ ಜಿಲ್ಲಾ ಬ್ಯಾಂಕ್ ಸಹಕಾರ ಕೇಂದ್ರ ಬಗ್ಗೆ ನಾವು ಕಮಿಟಿ ಮೀಟಿಂಗ್ ನಮ್ಮ ಸೊಸೈಟಿ ಬೋರ್ಡ್ ಮೀಟಿಂಗಲ್ಲಿ ಪಾಸ್ ಮಾಡಿ ಅದನ್ನು ಹೆಡ್ ಆಫ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಸಲ್ಲಿಸ್ತೀವಿ. ಅವರು ಅಪೆಕ್ಸ್ ಬ್ಯಾಂಕಿಗೆ ಸಲ್ಲಿಸ್ತಾರೆ, ಅಲ್ಲಿಂದ ನಬಾರ್ಡಿಗೆ ಹೋಗುತ್ತೆ. ನಬಾರ್ಡಿಂದ ನಮಗೆ ಅಪೆಕ್ಸ್ ಬ್ಯಾಂಕು, ಅಪೆಕ್ಸ್ಗಿಂತ DCC ಬ್ಯಾಂಕು, DCC ಬ್ಯಾಂಕಿಂದ ನಮ್ಮ ಪತ್ತಿನ ಸಹಕಾರ ಸಂಘಗಳಿಗೆ ಸಾಲ ದೊರಕುತ್ತೆ. ಅದು ಆಮೇಲೆ ರೈತರಿಗೆ SBKC ಖಾತೆ ಮುಖಾಂತರ ಅವರಿಗೆ ಸಾಲ ವಿತರಣೆಯನ್ನು ಮಾಡುವಂಥ ಉದ್ದೇಶ ರೈತರಿಗೆ ತಲುಪುತ್ತೆ. ಅದು ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಬಡ್ಡಿ ಸಹಾಯಧನನು ಸಿಗುತ್ತೆ ಅವರಿಗೆ. 0% ಬಡ್ಡಿ ರಹಿತ ಸಾಲ ಅವರಿಗೆ ಸದಸ್ಯರಿಗೆ, ಬೆಳೆ ಸಾಲ ಪಡೆದಂತಹ ರೈತರಿಗೆ ಅನುಕೂಲ ಆಗುತ್ತೆ. ಇದು ಮುಖ್ಯವಾಗಿ ಅವರಿಗೆ ಅನುಕೂಲ ಆಗುತ್ತೆ, ಯಾಕಂದ್ರೆ ಬೇರೆ ಕಡೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ 1 ವರ್ಷಕ್ಕೆ ಕಟ್ಟಲಿಲ್ಲ ಅಂದ್ರೆ ಅವರಿಗೆ ಸುಸ್ತಿ ಬಟ್ಟೆ 14-15% ಅವ್ರಿಗೂ ವಸೂಲಿ ಮಾಡ್ತಾರೆ. ನಮ್ಮಲ್ಲಿ ಬೆಳೆ ಸಾಲ ಏನು 365 ದಿನಕ್ಕೆ 1 ವರ್ಷಕ್ಕೆ ಏನು ಅವರು ರಿನ್ಯೂವಲ್ ರೀಪೇಮೆಂಟ್ ಮಾಡಿ ಮತ್ತೆ ಪುನಃ ವಾಪಸ್ ಪಡೆದಿರೆ ಅವರಿಗೆ ಈ ರೀತಿ ಬಡ್ಡಿ ಸಹಾಯಧನ ಸಿಗುತ್ತೆ. ಮತ್ತೆ ಸರ್ಕಾರದ ಸಾಲ ಮನ್ನದ ಸೌಲಭ್ಯನೂ ನಮ್ಮ ಸಹಕಾರ ಸಂಘದಿಂದ 2018 ಸಾಲ ಮನ್ನಾ ಆಯಿತು. ಅದರಲ್ಲಿ ನಮ್ಮ ಸಂಘದಲ್ಲಿ 650 ಜನಕ್ಕೆ 3,70,00,000 ಸರ್ಕಾರ ಸಾಲ ಮನ್ನಾ ರೈತರಿಗೆ ದೊರಕಿತು. ಈ ತರ ಬೆನಿಫಿಟ್ ಸಿಗೋದ್ರಿಂದ ನಮ್ಗೆ ಯಥೇಚ್ಛವಾಗಿ ಸಹಕಾರ ಸಂಘದಲ್ಲಿ ಸಾಲ ಪಡೆಯಕ್ಕೆ ರೈತರು ಇಷ್ಟಪಡ್ತಾರೆ ಸರ್. ಏನು ಸಾಲ ಪಡಿತಾರೋ ಸದ್ವಿನಿಯೋಗ ಮಾಡ್ತಾರ ಅದನ್ನ? ಅದು ಖಂಡಿತ ಸದುಪಯೋಗ ಆಗುತ್ತೆ. ಯಾಕಂದ್ರೆ ಅವರು ಒಂದು ವೇಳೆ ಅವ್ರಿಗೆ ಆ ಟೈಮ್ಗೆ ರೀಪೇಮೆಂಟ್ ಮಾಡೋಕ್ಕೆ ತೊಂದರೆ ಆದರೂ ಕೂಡ ಅವ್ರು ಯಾವ್ದಾರು ಗೋಲ್ಡ್ ಲೈನು ಅವು ಗೋಲ್ಡ್ ಲೋನ್ ಮಾಡ್ತಾರೆ, ಮತ್ತು ಕೆಲವು ಪರಿಚಯಸ್ಥರು ಸಂಬಂಧದವ್ರ ಹತ್ರ ದುಡ್ಡು ಇರುತ್ತಲ್ಲ, ಆ ದುಡ್ಡನ್ನ ತಗೊಬಂದು ನಮ್ಮ ಸಂಘಗಳಲ್ಲಿ ರಿನ್ಯೂವಲ್ ಮಾಡೋಕ್ಕೆ ಕೊಟ್ಬಿಟ್ಟು ಮತ್ತೆ ಒಂದು 3-4 ಡೇಸಲ್ಲಿ ಅವ್ರಿಗೆ ಮತ್ತೆ ರೀಪೇಮೆಂಟ್ ಆಗುತ್ತೆ. 3-4 ದಿನದಲ್ಲಿ ಅವ್ರಿಗೆ ಕಟ್ಟಿದ ನಂತರ ಅವ್ರ ಅಕೌಂಟಿಗೆ ಹೋಗುತ್ತೆ. ಎಸ್ ಪಿ ಕೆ ಸಿ ಪಾರ್ಟಿಗಳು ಎಸ್ ಪಿ ಕೆ ಸಿ ಸಿ ಮುಖಾಂತರ ಅವರು ಡ್ರಾ ಮಾಡಿಕೊಂಡು ಅದನ್ನು ಅವ್ರ ಅನುಕೂಲ ಪಡ್ಕೊಂತಾರೆ. ಕೃಷ್ಣೇಗೌಡರು, ಏನು ರೈತರು ಸಾಲ ಪಡಿತಾರೋ, ಶುಂಠಿ ಬೆಳಿತೀನಿ, ಆಲೂಗಡ್ಡೆ ಬೆಳಿತೀನಿ, ಮೆಕ್ಕೆಜೋಳ ಬೆಳಿತೀನಿ ಅಂತ ಹೇಳಿ ಪಡೆದಂತ ಸಾಲವನ್ನ ಅದಕ್ಕೆ ಸದ್ವಿನಿಯೋಗ ಮಾಡ್ತಾರೋ ಇಲ್ವೋ ಅಂತ ಹೇಳಿ ನೀವೇನಾದ್ರೂ ಗಮನಿಸ್ತೀರಾ ಹೇಗೆ? ಸಂಘದಿಂದ ಅಂತಂದ್ರೆ ಈಗ ಮಾಡ್ತಾರೆ ಸರ್. ಈಗ ನಾವು ಲೋನ್ ಏನ್ ತಗೊಂಡಿರ್ತೀವಿ ಅದನ್ನ ಆ ಟೈಮಿಗೆ ಕರೆಕ್ಟ್ ತಂದು ಅವ್ರು ಕಟ್ಟಿರ್ತಾರೆ. ಅವರು ಅದನ್ನ ಕಟ್ಟಿಬಿಟ್ಟು ಉಳಿದ ಹಣ ಅವ್ರದ್ದು ಏನು ಮುಂದಿನ ಕಾರ್ಯಕ್ರಮಕ್ಕೆ ಬೇಕೋ ಅದನ್ನಕ್ಕೆ ಉಪಯೋಗಿಸ್ತಾರೆ ಸರ್. ಮುಂದಿನ ಕಾರ್ಯಕ್ರಮಕ್ಕೆ ಬೇಕಾದಂತದನ್ನ ಉಪಯೋಗ ಮಾಡ್ತಾರೆ. ಒಟ್ಟಾರೆ ನಿಮ್ಗೆ ಈ ಸಾಲ ಮರುಪಾವತಿ ಚೆನ್ನಾಗಾದ್ರೆ ಸಾಕು. ಆದ್ರೆ ಸಾಕು, ನಮ್ ಟೈಮಿಗೆ ಕರೆಕ್ಟ್ ಆಗಿ ಅವ್ರು ತಂದು ಎಲ್ಲಾರು ಅಲ್ಲಿ ತಂದ್ಕೊಡ್ ಸಾಲ ವಾಸೂಲು ಏನಾರ ಒಂದ್ ಮಾಡಿ ತಂದ್ಕೊಡ್ತಾರೆ ಸರ್. ಶೇಕಡ ಎಷ್ಟು ಪ್ರಮಾಣದಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ ನಿಮ್ಮ ಬ್ಯಾಂಕ್ ಅಲ್ಲಿ? ನಾವು ಬಂದಾಗ 2.8 ಕೋಟಿ ಇತ್ತು, ಈಗ ಒಂದೊಂದು ವರ್ಷಕ್ಕೆ ಒಂದೊಂದು ಕೋಟಿ ಜಾಸ್ತಿ ಆಗಿ 5.88 ಕೋಟಿ ರೂಪಾಯಿ ಆದಾಯದಲ್ಲಿದೆ ಸರ್. ಆದಾಯದಲ್ಲಿದೆ. ಸಾಲ ಮರುಪಾವತಿ ಪ್ರಮಾಣ ಚೆನ್ನಾಗಿದೆಯಾ ಗುರುಸಿದಪ್ಪ ಅವರೇ? ಸಾಲ ಮರುಪಾವತಿ ಪ್ರಮಾಣ ಎಲ್ಲ ನಮಗೆ 98% ವಸೂಲಾತಿದೆ. ಇನ್ನು 2% ಅಂದರೆ ಈಗ ಸಾಲ ಪಡೆದಿರ್ತಾರೆ ಪೋತಿ ಆಗಿರ್ತಾರೆ, ಅಂಥದ್ದು ನಾವು ಪೋತಿ ಆದಂಥ ಪಾಣಿನ ಅವರು ವಾರಸ್ದಾರರ ಹೆಸರಿಗೆ ಕ್ರಯ ಪಾಣಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ಅದನ್ನು ರಿನ್ಯೂವಲ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ನಮ್ಮ ಸಹಕಾರ ಸಂಘದಲ್ಲಿ ಅವ್ರು ಕರಾರು ಪತ್ರಕ್ಕೆ ಒಳಪಡಿಸಿ ವಾರಸ್ದಾರ ಹೆಸರಿಗೆ ನಾವು ಭದ್ರತೆ ತಗೊಂಡು ಅದನ್ನ 1 ವರ್ಷದ ಮಟ್ಟಿಗೆ ನಾವು ಓನ್ ಫಂಡ್ DC ಸೊಸೈಟಿ ಹಂತದಲ್ಲಿ ಅವ್ರಿಗೆ ನವೀಕರಣ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಸರ್. ಹಂಗಾಗಿ ಅದು ಬೆಳೆ ಸಾಲದಲ್ಲಿ 98% ರಿಕವರಿಗೆ ಅವಕಾಶ ಇದೆ ಸರ್. ನಮ್ಮ ಈ ಸ್ವಸಹಾಯ ಸಂಘಗಳಿಗೆ ಮತ್ತೆ ಹೈನುಗಾರರಿಗೂ ಕೂಡ ಸಾಲ ಸೌಲಭ್ಯವನ್ನ ನಿಮ್ಮ ಒಂದು ಸಂಘದ ವತಿಯಿಂದ ನೀಡ್ತಾ ಇದ್ರಿ ಅಂತ ಹೇಳಿದ್ರಿ, ಯಾವೆಲ್ಲ ಚಟುವಟಿಕೆಯನ್ನು ಮಾಡಲಿಕ್ಕೆ ಇಲ್ಲಿ ಸಾಲ ದೊರಕುತ್ತೆ? ಸ್ವಸಹಾಯ ಸಂಘಗಳಿಗೆ ಮುಖ್ಯವಾಗಿ ಅವರು ಈ ನಾವು 7 ಲಕ್ಷದವರೆಗೂ ಸರ್ಕಾರದಿಂದ ಬಡ್ಡಿ ಸಹಾಯಧನ ಸಿಗ್ತಾ ಇದೆ ಅವರಿಗೆ. ಈಗ ನಾವು ಒಂದೊಂದು ಗ್ರೂಪಿಗೆ ಮಿನಿಮಮ್ 10 ಜನದಿಂದ ಅವರು ಗ್ರೂಪ್ ಮಾಡಿರ್ತಾರೆ, ಅವರಿಗೆ ನಾವು ಸಾಲ ಮ್ಯಾಕ್ಸಿಮಮ್ 7 ಲಕ್ಷದವರೆಗೂ ಸರ್ಕಾರದ ಬಡ್ಡಿ ಸಹಾಯಧನ ಸಿಗ್ತಾ ಇದೆ, ಅಲ್ಲಿವರೆಗೂ ಸಾಲ ನೀಡ್ತಾ ಇದ್ದೀವಿ. ಈಗ ನಮ್ಮ ಸೊಸೈಟಿಯಲ್ಲಿ 18 ಸ್ವಸಹಾಯ ಸಂಘಗಳಿಗೆ 57,50,000 ರೂ ಸಾಲ ನೀಡಿದ್ದೀವಿ ಇದುವರೆಗೂ. ಅವ್ರಿಗೆ ಈಗ ಸಂಘಗಳಿಗೆ ಅವರು ಅಮೌಂಟ್ ಸಾಲ ಪಡೆದ ನಂತರ ಅವರಿಗೆ ಸೆಲ್ಫ್ ಹೆಲ್ಪ್ ಸ್ವಂತ ಒಂದು ಬುಟ್ಟಿ ಎಣೆದಾಗಲಿ ಅಥವಾ ಮನೆಯಲ್ಲಿ ಅಂಗಡಿ ಸಣ್ಣ ಪುಟ್ಟದ ಅಂಗಡಿ ಇದು ಮಾಡ್ಕೊಂಡು ವ್ಯವಹಾರ ಮಾಡೋದಾಗಲಿ, ಮತ್ತು ಕೆಲವು ಹೊರಗಡೆ ಹೋಗಿ ವ್ಯಾಪಾರ ಮಾಡೋದು ಸಂತೆಗಳಲ್ಲಿ, ಮತ್ತು ಆ ಥರದ್ದು ಒಂದು ಬಿಸ್ನೆಸ್ ಮಾಡಿ ಅವರಿಗೆ, ಮತ್ತು ಅದು ಅಲ್ಲದೆ ಹೆಚ್ಚಾಗಿ ಮೇಕೆಗಳು ತಗೊಂಡು ಸಾಕ್ತಾರೆ, ಅದರಲ್ಲಿ ಬರೋಂಥ ಇದರಲ್ಲಿ ಹಸುಗಳು ತಗೊಂತಾರೆ, ಅದರಲ್ಲಿ ಹಾಲು ಹಾಕಿ ಶೇಖರಣೆ ಮಾಡಿ ಅವರು ರೀಪೇಮೆಂಟ್ ಮಾಡ್ತಾರೆ. ಇಂಥದನ್ನ ಅವರು ತಗೊಂಡ ದುಡ್ಡನ್ನ ಉಪಯೋಗ ಮಾಡಿಕೊಂಡು ಮತ್ತೆ ಪುನಃ ನಮಗೆ ರೀಪೇಮೆಂಟ್ ಮಾಡ್ತಾಯಿದ್ದಾರೆ ಸ್ವಸಹಾಯ ಸಂಘಗಳಿಗೆ. ಈಗ ನಮ್ಮಲ್ಲಿ 100% ಎಲ್ಲ ರಿಕವರ್ ಇದೆ, ಸ್ವಸಹಾಯ ಸಂಘ ಯಾವ ಸುಸ್ತಿದಾರಲ್ಲ, ಎಲ್ಲ ಚಾಲ್ತಿದಾರರಲ್ಲೇ ಇದ್ದಾರೆ. ಈ ಹೈನುಗಾರಿಕೆ ಇಂಥದಕ್ಕೆಲ್ಲ ಎಷ್ಟು ಪ್ರಮಾಣದಲ್ಲಿ ಸಾಲ ಸಿಗುತ್ತೆ? ನಮ್ಮಲ್ಲಿ ಹೈನುಗಾರಿಕೆ ಈಗ ನಮ್ಮ ಇದರಲ್ಲಿ ಈಗ 10,000 ಒಬ್ಬರಿಗೆ ಕೊಟ್ಟಿದ್ದೀವಿ, ಒಬ್ಬ ಸದಸ್ಯರಿಗೆ. 150 ಜನರಿಗೆ 15 ಲಕ್ಷ ರೂ ಸಾಲ ಹೈನುಗಾರಿಕೆ ಉದ್ದೇಶಕ್ಕೆ ಕೊಟ್ಟಿದ್ದೀವಿ, ಅದು 0% ಇದೆ, ಅದು ಸರ್ಕಾರದಿಂದ ಹೈನುಗಾರಿಕೆ ಸಾಲದ ಬಡ್ಡಿ ಸಹಾಯಧನ ಸಿಗುತ್ತೆ. ಅದಲ್ಲದೆ ಈಗ ನಮ್ಮ ರೈತರಿಗೆ 10,000 ರೂಪಾಯಿ 20,000 ರೂಪಾಯಿ ಏನಕ್ಕಾಗಲ್ಲ, ಅವ್ರಿಗೆ 1 ಲಕ್ಷದವರೆಗೂ ನಾವು DCC ಬ್ಯಾಂಕಿನ ಬಡ್ಡಿ ರಹಿತ ಸಾಲ ಅವರೇಜ್ 1 ಲಕ್ಷ ಸಾಲ ಕೊಟ್ಟಿದ್ರೆ 36 ಕಂತು 3 ವರ್ಷ ಅವ್ರ ಕಂತಿರುತ್ತೆ, ಒಂದು 18,000 ರೂಪಾಯಿ ಬಡ್ಡಿ ಬರುತ್ತೆ ಟೋಟಲು. 3,18,000 ಕಟ್ಟಬೇಕಾದ ಕಂತು 3,370 ರೂಪಾಯಿನ ಒಂದು ಕಂತು ಬರುತ್ತೆ ಅವರಿಗೆ. ಆ ಥರದ್ದು ಅವ್ರಿಗೆ ಸಾಲ ಒಂದು ಕಂತು ತಿಂಗಳ ಪ್ರತಿ ತಿಂಗಳು ಹಾಲಲ್ಲಿ ಏನು ಈಗ ಅವರು ಹಾಲು ಪೇಮೆಂಟಲ್ಲಿ ಕಟ್ಟಾಯಿಸಿ ನಮ್ಮ DCC ಬ್ಯಾಂಕ್ ಖಾತೆ ಇರ್ತಾರೆ, DCC ಬ್ಯಾಂಕ್ ಲೋನ್ ಖಾತೆಗೆ ವರ್ಗಾವಣಿಸುವಂಥ ಒಂದು DCC ಬ್ಯಾಂಕ್ ಮುಖಾಂತರ ಇದೊಂದು ಪ್ಲಾನ್ ಜಾರಿ ಮಾಡಿದ್ದಾರೆ ಅವ್ರ ರೈತರಿಗೆ ಅನುಕೂಲ ಅನ್ನೋ ಉದ್ದೇಶಕ್ಕೆ. ಈಗ ಅವು 1 ಲಕ್ಷ ರೂಪಾಯಿ ಸಾಲವನ್ನು ವಿತರಣೆ ಮಾಡ್ತಾರೆ ಎಲ್ಲ DCC ಬ್ಯಾಂಕ್ ಹಾಸನ್ DCC ಬ್ಯಾಂಕಿಂದ ಎಲ್ಲ ಸಹಕಾರ ಸಂಘಗಳಿಂದ ಇದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ರೈತರು. ಎಷ್ಟು ಜನ ರೈತರಿಗೆ ಈ ಥರದ ಸಾಲ ಕೊಟ್ಟಿದ್ದಾರೆ ಹೈನುಗಾರಿಕೆಗೆ? ಈಗ ನಮ್ಮಲ್ಲಿ ಈಗ ರೈತರು ಈಗ 3 ಡೈರಿ ಬರ್ತವೆ, ಒಂದು ಹಾಲ್ದಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಬಾಗಿಯೋಳು ಮತ್ತೆ ಕೊಂಡೆನಾಳು ಈ ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈಗ ಅರ್ಜಿಯನ್ನು ಅವರು ಕಲೆಕ್ಟ್ ಮಾಡಿದರೆ ಒಂದು 250 ಜನಕ್ಕೆ ಅರ್ಜಿನ ನಾವು ರೆಡಿ ಮಾಡ್ಕೊಂಡಿದ್ವಿ. ಅದನ್ನು ನಾವು ಬೋರ್ಡ್ ಮೀಟಿಂಗಲ್ಲಿ ಪಾಸ್ ಮಾಡ್ಕೊಂಡು ಈಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕೊಟ್ಟರೆ ಅದು ತದನಂತರ ಈಗ ಒಂದು 10 ದಿನದಲ್ಲಿ ಸಾಲ ಮಂಜೂರಾಗುತ್ತೆ. ಹಾಗಾಗಿ ಮುಂದಿನ ತಿಂಗಳಲ್ಲಿ ಅದನ್ನು ಸಾಲ ವಿತರಣೆ ಮಾಡೋಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಕೆಲವೊಂದು ಸಹಕಾರ ಸಂಘಗಳು ಆಲ್ರೆಡಿ ಕೊಟ್ಟಿದ್ದಾರೆ, ಒಂದು ವರ್ಷನೇ ಆಗಿದೆ. ನಮ್ಮಲ್ಲಿ ಲೇಟ್ ಆಯಿತು ಅಂದರೆ ಅಲ್ಲಿ ಕೆಲವೊಬ್ಬರು ಈಗ ಹಸು ತಗೊಂಡಿರ್ತಾರೆ, ಅದು ಹಾಲು ಕೊಡ್ತಾ ಇರಲ್ಲ, ಬೇರೆ ಉದ್ದೇಶದಿಂದ ಅದು ಹಾಲು ಸ್ಟಾಪ್ ಆಗಿರುತ್ತೆ, ಅಂಥದ್ದು ರೀಪೇಮೆಂಟನ್ನು ಸಮಸ್ಯೆ ಇರುತ್ತೆ ಅಂತೇಳಿ ಅಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಬೋರ್ಡು ಡೈರೆಕ್ಟರ್ಗಳು ಎಲ್ಲ ಚರ್ಚೆ ಮಾಡಿ ಯಾರು ಎಲಿಜಿಬಲ್ ಇದ್ದಾರೋ, ಅರ್ಹತೆ ಇರೋ ಅಂಥ ಅವರು ಮತ್ತು ರೀಪೇಮೆಂಟ್ ಯಾರಿಗೆ ಆಸಕ್ತಿ ಇರುತ್ತೋ ಅಂಥವ್ರಿಗೆ ಮಾತ್ರ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಪಟ್ಟಿ ನಮಗೆ ಕೊಡದೇ ಇರೋದಕ್ಕೆ ಒಂಚೂರು ತಡವಾಗಿದೆ. ಈಗ ಅದು ಫೈನಲ್ ಆಗಿದೆ, ನಾವು ಮುಂದಿನ ತಿಂಗಳಲ್ಲಿ ಅದನ್ನು ವಿತರಣೆ ಮಾಡೋಕ್ಕೆ ಸಹಕಾರ ಆಗ್ತಿದೆ. ಈಗ 1 ಲಕ್ಷ ರೂಪಾಯಿ ಸಾಲ ಪಡೆದಂತಹ ರೈತರು ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಏನೇನು ಮಾಡಬಹುದು, ಎಷ್ಟು ಹಸುಗಳನ್ನು ಖರೀದಿ ಮಾಡಬಹುದು, ಬೇರೆ ಏನೆಲ್ಲ ಚಟುವಟಿಕೆಗಳಿಗೆ ಈ ಹಣವನ್ನು ಬಳಕೆಯನ್ನು ಮಾಡ್ಕೋಬಹುದು? ಈಗ ಅದು 1 ಲಕ್ಷ ರೂಪಾಯಿ ನಾವು ಸಾಲ ಕೊಡ್ತೀವಿ ಅಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಹಸು ತಗೊಂತೀವಿ ಅಂದರೆ ಒಂದು 50,000 ರೂಪಾಯಿ ಬೇಕಾಗತ್ತೆ. ಒಂದು 2 ಹಸು ತಗೊಂಡವರು ಅದನ್ನು ಎಮ್ಮೆ ಆಗಲಿ ಹಸುಗಳಾಗಲಿ ಅವರು ಒಳ್ಳೆ ಬ್ರೀಡ್ ಇರೋಂಥ ಒಂದು ಹಸುಗಳ ತಳಿ ತಗೊಂಡು ಅವರು ಹಾಲು ಉತ್ಪಾದನೆಯಲ್ಲಿ ಹೆಚ್ಚಾಗಿ ಹಾಲು ಶೇಖರಣೆ ಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲಿನ ಪೇಮೆಂಟ್ ತಗೊಂಡು ಅದರಲ್ಲಿ ನಮಗೇನು 3,370 ರೂಪಾಯಿ ಏನಿದೆ ಆ ಕಂತು ಅದು ಕಟ್ಟಾಯಿಸ್ಬೋದು. ಹೆಚ್ಚು ಕಮ್ಮಿ ಅವರಿಗೆ ಅನುಕೂಲ ಆಗುತ್ತೆ ಇದರಿಂದ, ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ, ಯಾಕಂದರೆ ಈಗ ಹೊರಗಡೆ ಬಡ್ಡಿ ತರ್ತೀವಿ ಅಂದರೆ ಅವರು 2%, ಈಗ ಹಳ್ಳಿಗಳಲ್ಲಿ 3% ಅವ್ರಿಗೆ ಬಡ್ಡಿ ಇದೆ. ಆ ಬಡ್ಡಿ ತಗೊಂಡು ಅವರು ಹಸು ತಗೊಂಡು ಹಾಲಿನ ದುಡ್ಡಲ್ಲಿ ಬಡ್ಡಿನೇ ತೀರ್ಸೋಕ್ಕಾಗಲ್ಲ, ಅಸಲು ತೀರ್ಸೋಕ್ಕಾಗಲ್ಲ, ಕೊನೆಗೆ ಅವರಿಗೆ ತೊಂದರೆ ಆಗುತ್ತೆ. ಈ ಉದ್ದೇಶದಿಂದ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ನಾಗರಾಜಣ್ಣ ಅವರು ಹಾಗೂ ಕಮಿಟಿ ಸದಸ್ಯರುಗಳೆಲ್ಲರೂ ಇದು ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ಮ ಇದ್ರ ಹತ್ರ DCC ಬ್ಯಾಂಕಲ್ಲಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗುವ ಉದ್ದೇಶದಿಂದ 1 ಲಕ್ಷ ರೂಪಾಯಿ ಒಂದು ಹೈನುಗಾರಿಕೆ ಸಾಲಕ್ಕೆ ಕಟ್ ಇಂಟ್ರೆಸ್ಟ್ ಆಗಿ ಅವ್ರಿಗೆ 11% ಸಮಥಿಂಗ್ ಇಂಟ್ರೆಸ್ಟ್ ಬರುತ್ತೆ. ಕಟ್ ಇಂಟ್ರೆಸ್ಟ್ ಟೋಟಲ್ 1 ಲಕ್ಷ ತಗೊಂಡ್ರೆ 18,000 ರೂಪಾಯಿ ಮಾತ್ರ ಇರುತ್ತೆ ಅವರಿಗೆ. ಈ 1 ವರ್ಷ ತಗೊಂಡಿರೋ ಬಡ್ಡಿ 18,000 ರೂಪಾಯಿ ಇದಾಗುತ್ತೆ, 3,18,000 ರೂಪಾಯಿ 3 ವರ್ಷಕ್ಕೆ ಕ್ಲಿಯರ್ ಆಗುತ್ತೆ. ಆ ಉದ್ದೇಶದಿಂದ ಅವರಿಗೆ ಅನುಕೂಲ ಮಾಡೋಕ್ಕೆ ನಮ್ಮ ಬ್ಯಾಂಕು ಸಹಕಾರ ಕೊಟ್ಟಿದೆ, ರೈತರು ಅದರ ಉಪಯೋಗ ಮಾಡ್ತಿದ್ದಾರೆ. ಈ ಸಾಲ ಸೌಲಭ್ಯ ನೀಡುವಂಥದ್ದು ಅಲ್ಲದೆ ಬೇರೆ ಏನೆಲ್ಲ ಸೌಲಭ್ಯಗಳನ್ನು ಈ ಭಾಗದ ಕೃಷಿಕರಿಗೆ ನಿಮ್ಮ ಸಂಘ ಒದಗಿಸ್ಕೊಡ್ತಾ ಇದೆ? ರಸಗೊಬ್ಬರಗಳನ್ನು ನೀಡ್ತಕ್ಕಂಥದ್ದು ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಈ ಥರದ್ದು ಕೂಡ ಹಂಗಾಮಿಗೆ ಅನುಗುಣವಾಗಿ ಮಾಡ್ತಾ ಇದ್ರೆ ಹೇಗೆ? ಅದಲ್ಲದಲ್ಲೇ ರೈತರಿಗೆ ಮುಖ್ಯವಾಗಿ ನಾವು ಈಗ ಬೇರೆ ಏನಾರು ಒಂದು ಈಗ ಅನುಕೂಲ ಆಗುವಂಥ ಉದ್ದೇಶ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನು ಅಂದರೆ ಈ ಪ್ಯಾಕ್ಸ್ MSC ಅಂತ ಈಗ ಮಲ್ಟಿ ಸರ್ವಿಸ್ ಸೆಂಟರ್ ಅಂತ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದಾಗಿದೆ, ನಬಾರ್ಡು ಸಹಯೋಗದೊಂದಿಗೆ ನಮ್ಮ DCC ಬ್ಯಾಂಕು ಮುಖಾಂತರ ಸಾಲ ನೀಡೋಕ್ಕೆ 4% ಅಷ್ಟೇ, ಇಯರ್ಲಿ 4% ಬಡ್ಡಿ ಒಂದು ಸಾಲನ ನೀಡ್ತಾ ಇದೆ. ಆ ಒಂದು ಇದರಲ್ಲಿ ನಮಗೆ ಪ್ಲ್ಯಾನು ಎಷ್ಟು ನಾವು ಕೊಟೇಷನ್ನ ಇದು ಮಾಡ್ತೀವಲ್ಲ ಅದ್ರ ಮೇಲೆ ಅವರು ಸಾಲ ಮಂಜೂರು ಮಾಡ್ತಾರೆ. ಈಗ ಆಲ್ರೆಡಿ ನಾವು ಒಂದು ಬಿಲ್ಡಿಂಗ್ ಗೋದಾಮು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಈಗ ಗೋದಾಮು ಕಟ್ಟಡದಲ್ಲಿ ಈಗ ನಮಗೆ 30,40,000 ರೂಪಾಯಿ ಒಂದು ಸಾಲ ಒಂದು ಕೊಟೇಷನ್ನ ಬಿಲ್ಡಿಂಗ್ ನೀಲಿ ನಕಾಶೆಯನ್ನು ನೀಡಿದ್ವಿ. ಅದಕ್ಕೆ ನಮಗೆ DCC ಬ್ಯಾಂಕು ನಬಾರ್ಡಿಂದ ಪ್ಯಾಕ್ಸ್ MSC ಮಲ್ಟಿ ಸರ್ವಿಸ್ ಸೆಂಟರ್ ಬಹು ಸೇವಾ ಕೇಂದ್ರ ಅನ್ನೋ ಉದ್ದೇಶದಲ್ಲಿ ನಮಗೆ 24,32,000 ಸಾಲ ದೊರಕಿದೆ. 24,32,000 ಸಾಲದಲ್ಲಿ ಈಗ ನಮಗೆ ಈಗ ಒಂದು 10 ಲೋಡು ಒಂದು ಕೆಪಾಸಿಟಿ ಸ್ಟೋರೇಜ್ ಮಾಡೋಂಥ ಗೊಬ್ಬರ ದಾಸ್ತಾನು ಬಿತ್ತನೆ ಬೀಜ ಎಲ್ಲ ಸ್ಟೋರೇಜ್ ಮಾಡೋಂಥ ಒಂದು ಗೋದಾಮು ಕಟ್ಟಡ ನಿರ್ಮಾಣ ಮಾಡಿದ್ವಿ. ಅದು ಈಗ ನಮಗೆ ಅನುಕೂಲ ಇದೆ. ಇದಲ್ಲದೆ ಇನ್ನೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಗಾಣಿ ಅಂತ ಇದು ಒಂದು ಕೋಕೋನಟ್ ಯಥೇಚ್ಛವಾಗಿ ನಾವು ರೈತರದು ತೆಂಗಿನ ಮರಗಳು ಇದೆ, ತೆಂಗಿನ ಮರದಿಂದ ತೆಂಗಿನ ತೋಟದಲ್ಲಿ ಈಗ ಅವ್ರ ಕೊಬ್ಬರಿಯನ್ನು ಕೆಲವೊಂದು ಟೈಮಲ್ಲಿ ಕೆಳಮಟ್ಟದಲ್ಲಿ ಇರುತ್ತೆ ಬೆಳೆ, ಆ ಬೆಲೆ ಅನುಗುಣವಾಗಿ ಅವ್ರು ಸಿಗಬೇಕು ಅಂದರೆ ನಾವು ಸ್ಟೋರೇಜ್ ಮಾಡಿ ಅದರಿಂದ ಕೋಕೋನಟ್ ಆಯಿಲು ಮಿಲ್ಲನ್ನು ರೆಡಿ ಮಾಡಿಬಿಟ್ಟು ಅದಕ್ಕೆ ಆ ಮಿಲ್ಲು ರೆಡಿ ಮಾಡಿ ನಾವು ಬಂದಂಥ ಕೋಕೋನಟ್ ಆಯಿಲಿಂದ ಆದಾಯ ಬರುತ್ತೆ. ಆ ಆದಾಯದಿಂದ ರೈತರಿಗೂ ಯಥೇಚ್ಛವಾಗಿ ಅವ್ರಿಗೆ ಆದಾಯ ನೀಡ್ಬೋದು ಅನ್ನೋ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ. ಈ ಥರ ಒಂದು ಪ್ರಯೋಜನ ಮಾಡ್ಕೊಳೋದಕ್ಕೆ ನಮ್ಮ ಬಹು ಸೇವಾ ಕೇಂದ್ರ ಪ್ಯಾಕ್ಸ್ MSC ಮಲ್ಟಿ ಸರ್ವಿಸ್ ಸೆಂಟ್ರಲ್ಲಿ ಅವರಿಗೆ ಬಡ್ಡಿ 4% ಬಡ್ಡಿ ರಿಯಾಯಿತಿ ದರದಲ್ಲಿ ಸಾಲ ನೀಡ್ತಾ ಇದ್ದಾರೆ. ಅದನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಥರ ಒಂದು ರೈತರಿಗೆ ಮಾಡಿದ್ರೆ ತುಂಬ ನಮ್ಮ ಸಹಕಾರ ಸಂಘದಿಂದ ಅವರು ರೈತರಿಗೆ ಅನುಕೂಲ ಆಗುತ್ತೆ, ರೈತರಿಂದ ನಮ್ಮ ಸಹಕಾರ ಸಂಘವು ಬೆಳೆಯುತ್ತೆ ಅಂತ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ವಿ ಸರ್. ಒಂದು ಸಹಕಾರ ಸಂಘಕ್ಕೆ ರೈತರು ಎಷ್ಟು ಮುಖ್ಯವೋ ಹಾಗೆ ಸಹಕಾರ ಸಂಘವೂ ಕೂಡ ಮುಖ್ಯ. ಸಹಕಾರ ಸಂಘ ಆಗ್ಬೋದು, ಬ್ಯಾಂಕ್ ಆಗ್ಬೋದು, ಅದು ಕೂಡ ಬೆಳವಣಿಗೆಯನ್ನು ಹೊಂದಬೇಕಾಗುತ್ತೆ. ಸಂಘಕ್ಕೆ ಅಥವಾ ಬ್ಯಾಂಕಿಗೆ ಏನೆಲ್ಲ ಆಸ್ತಿಗಳನ್ನು ಸೃಷ್ಟಿ ಮಾಡಿದಿರಿ, ಏನೆಲ್ಲ ಇದೆ, ಏನೆಲ್ಲ ಅನುಕೂಲಗಳು ಇದ್ದಾವೆ, ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನಮ್ಮ ಸಹಕಾರ ಸಂಘದಲ್ಲಿ ಈಗ 6/10/1900 76ರ ಇಸ್ವಿಯಲ್ಲಿ ಸಂಘವು ಪ್ರಾರಂಭ ಆಯಿತು. 48 ವರ್ಷಗಳ ಕಾಲ ಒಂದು ಸೇವೆ ಸಲ್ಲಿಸುತ್ತಾ ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಹಳೆಯ ಕಟ್ಟಡ ಶಿಥಿಲ ಆಗಿತ್ತು. ಮಳೆ ಬಂದರೆ ಒಂದು ಸೋರುವಂಥ ಪರಿಸ್ಥಿತಿಯಲ್ಲಿತ್ತು. ನ್ಯಾಯಬೆಲೆ ಅಂಗಡಿ ಒಂದು ನಮ್ಮ ಸಹಕಾರ ಸಂಘದಲ್ಲಿ ಇದೆ. ನ್ಯಾಯಬೆಲೆ ಅಂಗಡಿ ಪಡಿತರ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ದಿನಸಿ ಒಂದು ದವಸ ಧಾನ್ಯಗಳು ಸಹ ಮಳೆ ಬಂದ ಸಂದರ್ಭದಲ್ಲಿ ಅವು ಶಿಥಿಲ ಆಗುವಂಥ ಪರಿಸ್ಥಿತಿಯಲ್ಲಿತ್ತು. ಅವು ಕೆಡುವಂಥ ಪರಿಸ್ಥಿತಿ ನೀರು ಒಂದು ಜಲ ಆವೃತ್ತಿ ಆಗುತ್ತಿತ್ತು. ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಸಹಕಾರ ಸಂಘದಲ್ಲಿ ಈಗ ಹಳೆ ಬಿಲ್ಡಿಂಗಿನ ಶಿಥಿಲ ಆಗಿರೋದ್ರಿಂದ ಹೊಸ ಬಿಲ್ಡಿಂಗ್ ಕಟ್ಟೋಕೆ ಸಹಕಾರ ಸಂಘದ ಒಂದು ಆಡಳಿತ ಮಂಡಳಿಯ ಒಂದು ತೀರ್ಮಾನದಿಂದ ನಾವು ಹೊಸ ಬಿಲ್ಡಿಂಗ್ ಈಗ ಪ್ರಾರಂಭಿಸಿದ್ವಿ. ಅದರಲ್ಲಿ ಈಗ ಹಳೆ ಬಿಲ್ಡಿಂಗ್ ಅಲ್ಲಿ ಏನಿದೆ ಅದನ್ನ ನಾವು ರಿಪೇರಿ ಮಾಡಿ ಅದರಲ್ಲೂ ಸಹ ಒಂದು ಸ್ಟೋರೇಜ್ ಮಾಡುವಂತ ಕೆಪಾಸಿಟಿನ ಮಾಡ್ಕೊಂಡಿದ್ವಿ. ಹೊಸ ಬಿಲ್ಡಿಂಗ್ ಅಲ್ಲೂ ಕೆಳಗಡೆ ಒಂದು ಸ್ಟೋರೇಜ್ ಮಾಡ್ತಾ ಇದ್ವಿ. ಮೇಲಂತದಲ್ಲಿ ನಾವು ಒಂದು ಕಚೇರಿಯ ಒಂದು ಕೆಲಸ ಕಾರ್ಯಕ್ಕೆ ಉಪಯೋಗಿಸಿದ್ವಿ. ಹಿಂಗಾಗಿ ರೈತರಿಗೆ ಇದು ಸಹಕಾರ ಸಂಘ ಒಂದು ಸದೃಢವಾಗಿ ಬೆಳೆದ್ರೆ ರೈತರು ಸಹ ಅದರಿಂದ ಉಪಯೋಗ ಪಡಿತಾರೆ. ಅದು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ, ರೈತರು ಚೆನ್ನಾಗಿದ್ರೆ ಸಹಕಾರ ಸಂಘವು ಚೆನ್ನಾಗಿರುತ್ತೆ. ಹಂಗೆ ನಾವು ಎಲ್ಲರಿಗೋಸ್ಕರ ಎಲ್ಲರೂ ನಮಗೋಸ್ಕರ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಒಂದು ಸಹಕಾರ ರೈತರಿಗೆ ನೀಡ್ತಾ ಇದ್ದಾರೆ. ಈ ಕೊಂಡನಾಳು ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆಯೋ ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನು ಹೊಸ ಹೊಸ ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ನಿಮ್ಮ ಸದಸ್ಯರಿಗೆ ನೀಡಬೇಕು ಅನ್ನುವಂತ ಆಲೋಚನೆ ನಿಮಗಿದೆ? ರೈತರಿಗೆ ಒಂದು ಎಲ್ಲರೂ ಈಗ ಒಂದು ಏನಾರ ಒಂದು ಒಡವೆ ಇಡಬೇಕಾದ್ರು ಬೇರೆ ಹೊರಗಡೆಗೆ ಹೋಗಿ ಆ ಬ್ಯಾಂಕಲ್ಲೆಲ್ಲ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ಬೇಡ. ಇದು ನಮ್ಮ ಮೇನ್ ಏನಿದೆ ನಮ್ಮ ಸೊಸೈಟಿಲಿ ಎಲ್ಲ ಅದನ್ನು ಮಾಡ್ಬೋದಲ್ಲ ಅನ್ನೋ ಒಂದು ಜನಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಸರ್. ಈಗ ಅವರು ದುಡ್ಡಾದರೂ ಎಫ್ ಟಿ ತಂದಿಡೋದಾಗಲಿ ಇಲ್ಲ ಒಡವೆ ತಂದಿಡೋದಾರೆ ಅದಕ್ಕೆಲ್ಲ ಅದಕ್ಕೆ ಕಡಿಮೆ ಬಡ್ಡಿ ಇದರಲ್ಲಿ ಮಾಡಬೇಕು ಅನ್ನೋದೊಂದು ಇದೆ ಸರ್. ಅಂತಂದ್ರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬ್ಯಾಂಕ್ಗಳಲ್ಲಿ ಯಾವ ಸೇವಾ ಸೌಲಭ್ಯಗಳು ದೊರಕುತ್ತೋ ಆ ಥರದ ಎಲ್ಲ ಸೇವಾ ಸೌಲಭ್ಯಗಳನ್ನು ಕೂಡ ನಿಮ್ಮ ಸದಸ್ಯರು ಏನಿದ್ದಾರೋ ಒಂದು 8-10 ಹಳ್ಳಿಯವರು ಇವರಿಗೆ ಒದಗಿಸ್ಕೊಡ್ಬೇಕು ಅನ್ನುವಂಥ ಆಲೋಚನೆ ನಿಮಗೆ ಇದೆ ಅನ್ನುವಂಥದ್ದು ಒಳ್ಳೆಯದು. ಅಧ್ಯಕ್ಷರೇ, ನಿಮ್ಮ ಒಂದು ಈ ಕೊಂಡೇನಾಳು ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆಯೋ ಇದರ ಪ್ರಾರಂಭದ ಬಗ್ಗೆ ಅದು ಮಾಡ್ತಾ ಇರತಕ್ಕಂಥ ಚಟುವಟಿಕೆಗಳ ಬಗ್ಗೆ ಇನ್ನು ಮುಂದಿನ ದಿವಸಗಳಲ್ಲಿ ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆಗಳ ಬಗ್ಗೆ ಎಲ್ಲಿಯೂ ಕೂಡ ನಮ್ಮ ಕೇಳುಗರೊಂದಿಗೆ ಅಧ್ಯಕ್ಷರಾಗಿ ತಾವು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಗುರುಸಿದಪ್ಪ ತಾವಿಬ್ಬರು ಕೂಡ ವಿವರವಾಗಿ ಹಂಚಿಕೊಂಡ್ರೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿವರೆಗೂ ನಮ್ಮ ಹಾಸನ ಆಕಾಶವಾಣಿ 102.2 MHZR ಒಂದು ಮುಖ್ಯ ಅಧಿಕಾರಿಗಳಾದಂಥ ನಮ್ಮ ಶಿವಕುಮಾರ್ ಸರ್ ಅವರು ಹಾಗೂ ಎಲ್ಲ ಒಂದು ಸಿಬ್ಬಂದಿ ವರ್ಗದವರು ನಮ್ಮ ಕೊಂಡೇನಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ರೈತ ಸದಸ್ಯರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದುವರೆಗೂ ಅರಸೀಕೆರೆ ತಾಲೂಕು ಕೊಂಡೇನಾಳಿನ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳನ್ನ ಕುರಿತು ಅಲ್ಲಿನ ಅಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ಎಸ್ ಗುರುಸಿದ್ದಪ್ಪ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರಿಗೆ ಗಮನಿಸಿ, ನಾಳೆ ಸಂಜೆ 6:51 ಬಿತ್ತರವಾಗಲಿರುವ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಜಾನುವಾರುಗಳ ಪಾಲನೆಯಲ್ಲಿನ ಜೈವಿಕ ಸುರಕ್ಷತೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಸತೀಶ್ ಎಸ್ಪಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅರ್ಚನಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರಸಂಯೋಜನೆ ಇದೆ. ಸಾಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣ ಕಣ ಏನೇನು ಕಂಪನ, ನೀಲ ತಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಯುಗಳಸ್ವರದಲ್ಲಿ ಎರಡು ರೇಖೆಗಳು ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಸಂಗೀತವನ್ನು ಅಳವಡಿಸಿದ್ದಾರೆ ಎಂಎಸ್ ವಿಶ್ವನಾಥನ್. ಸಂಗಮ ಎದೆಯಲಿ ಅರಿಯದ ನೂತನ ಸಂಭ್ರಮ ಗಂಗೆಯ ಕರೆಯಲಿ ಹೃದಯದ